ಹೂವ ಮಾರುವ ಹೆಣ್ಣೆ ಹೂ ಯಾಕೆ ಇಲ್ಲಿ ತಂದೆ ಹೂ ಮುಡಿವ ಮಗಳು ಮನೆಯಲ್ಲಿಲ್ಲ ಹೂ ಮುಡಿವ ಮಗಳು ಮನೆಯಲ್ಲಿಲ್ಲ ಹೂಗಾರ್ತಿ ಹೋಗಿ ಬಾ ನನ್ನ ಮಗಳೂರಿಗೆ ಹೋಗಿ ಬಾ ನನ್ನ ಮಗಳೂರಿಗೆ ಸುಕುಮಾರ ನನ್ನಳೆಯ ಸರದಾರದ ಹಂಗಿವನು ಸುಕುಮಾರ ನನ್ನಳೆಯ ಸರದಾರದ ಹಂಗಿವನು ಸೊಗಸಾಗೆ ಕಟಶಾನ ಹೊಸಮನೀಯ ಸೊಗಸಾಗೆ ಕಟಶಾನ ಹೊಸಮನೀಯ ಸೊಗಸಾಗಿ ಕಟಶಾನು ಹೊಸಮನಿಯ ನನ್ನಳೆಯ ಊರಾಗ ನ್ಯಾಯ ಹೇಳತಾನು ಊರಾಗ ನ್ಯಾಯ ಹೇಳತಾನು ಸೊಗಸಾಗಿ ಕಟಶಾನ ಹೊಸಮನಿಯ ನನ್ನಳೆಯ ಊರಾಗ ನ್ಯಾಯ ಹೇಳತಾನು ಊರಾಗ ನ್ಯಾಯ ಹೇಳತಾನು ಹೂವ ಮಾರುವ ಹೆಣ್ಣೆ ಹೂ ಯಾಕೆ ಇಲ್ಲಿ ತಂದೆ ಹೂ ಮುಡಿವ ಮಗಳು ಹೂ ಮುಡಿವ ಮಗಳು ಮನೆಯಲ್ಲಿಲ್ಲ ಹೂಗಾರ್ತಿ ಹೋಗಿ ಬಾ ನನ್ನ ಮಗಳೂರಿಗೆ ಹೋಗಿ ಬಾ ನನ್ನ ಮಗಳೂರಿಗೆ ಮನದಲ್ಲಿ ಸಂಪಿಗೆ ಗುಣದಲ್ಲಿ ಸೇವಂತಿಗೆ ಮನದಲ್ಲಿ ಸಂಪಿಗೆ ಗುಣದಲ್ಲಿ ಸೇವಂತಿಗೆ ನಡತೇಲಿಕ್ಕಾದಗಿ ನನ್ನ ಮಗಳೋ ನಡತೇಲಿಕ್ಕಾದಗಿ ನನ್ನ ಮಗಳೋ ನಡತೇಲಿಕ್ಕಾದಗಿ ನನ್ನ ಮಗಳ ಹೂಗಾರ್ತಿ ಮುಡಿ ತುಂಬ ಮುಡಿಯಲಿ ಮಲ್ಲಿಗೆಯ ಮುಡಿ ತುಂಬ ಮುಡಿಯಲಿ ಮಲ್ಲಿಗೆಯ ನಡತೇಲಿಕ್ಕಾದಗಿ ನನ್ನ ಮಗಳು ಹೂಗಾರ್ತಿ ಮುಡಿ ತುಂಬ ಮುಡಿಯಲಿ ಮಲ್ಲಿಗೆಯ ಮುಡಿ ತುಂಬ ಮುಡಿಯಲಿ ಮಲ್ಲಿಗೆಯ ಹೂವ ಮಾರುವ ಹೆಣ್ಣೆ ಹೂ ಯಾಕೆ ಇಲ್ಲಿ ತಂದೆ ಹೂ ಮುಡಿವ ಮಗಳು ಮನೆಯಲ್ಲಿಲ್ಲ ಹೂ ಮುಡಿವ ಮಗಳು ಮನೆಯಲ್ಲಿಲ್ಲ ಹೂಗಾರ್ತಿ ಹೋಗಿ ಬಾ ನನ್ನ ಮಗಳೂರಿಗೆ ಹೋಗಿ ಬಾ ನನ್ನ ಮಗಳೂರಿಗೆ ಹೂವ ಮಾರುವ ಹೆಣ್ಣೆ ಹೂ ಯಾಕೆ ಇಲ್ಲಿ ತಂದೆ ಹೂ ಮುಡಿವ ಮಗಳು ಮನೆಯಲ್ಲಿಲ್ಲ ಹೂ ಮುಡಿವ ಮಗಳು ಮನೆಯಲ್ಲಿಲ್ಲ ಹೂಗಾರ್ತಿ ಹೋಗಿ ಬಾ ನನ್ನ ಮಗಳೂರಿಗೆ ಹೋಗಿ ಬಾ ನನ್ನ ಮಗಳೂರಿಗೆ ಹೋಗಿ ಬಾ ನನ್ನ ಮಗಳೂರಿಗೆ ಇದುವರೆಗೆ ಹಾನಗಲ್ ತಾಲೂಕು ತಿಳುವಳಿಯ ನಾಗರಾಜ್ ಎಸ್ ಜೋಗಿ ಹಾಗೂ ಸಂಗಡಿಗರಿಂದ ಕಿನ್ನರಿ ಜೋಗಿ ಪದ ಕೇಳಿದಿರಿ. ಈಗ ಪೇಟೆ ಧಾರಣಿ ಪ್ರತಿ ಕ್ವಿಂಟಲ್ಗೆ ಸಜ್ಜೆ ಹೈಬ್ರಿಡ್ 1,999 ರೂಪಾಯಿ, ಕಡಲೆಕಾಳು 4,469 ರೂಪಾಯಿ, ಹೆಸರುಕಾಳು 4,000-7,450 ರೂಪಾಯಿ, ಶೇಂಗಾ 4,500-6,500 ರೂಪಾಯಿ, ಸೂರ್ಯಕಾಂತಿ 3,019 ರೂಪಾಯಿಯಿಂದ 5,369 ರೂಪಾಯಿ. ಇದು ಬಾಗಲಕೋಟೆ ಒಳಗೆ. ಇನ್ನು ಸಿರಸಿ ಮಾರುಕಟ್ಟೆಯೊಳಗೆ ಅಡಿಕೆ ಬೆಟ್ಟೆ 34,601 ರೂಪಾಯಿಯಿಂದ 47,618 ರೂಪಾಯಿ, ಬಿಳಿಗೋಟು 28,799 ರೂಪಾಯಿಯಿಂದ 37,899 ರೂಪಾಯಿ, ಚಾಲಿ 39,529 ರೂಪಾಯಿಯಿಂದ 44,939 ರೂಪಾಯಿ, ಕೆಂಪು ಗೋಟು 22,011 ರೂಪಾಯಿಯಿಂದ 36,399 ರೂಪಾಯಿ, ರಾಶಿ 46,109 ರೂಪಾಯಿಯಿಂದ 52,699 ರೂಪಾಯಿ, ಕರಿಮೆಣಸು 46,184 ರೂಪಾಯಿಯಿಂದ 49,108 ರೂಪಾಯಿ. ಇನ್ನು ಹುಬ್ಬಳ್ಳಿ ಮಾರುಕಟ್ಟೆ ಒಳಗೆ ಅಲಸಂದೆ ಕಾಳು 6452 ರೂಪಾಯಿಯಿಂದ 6872 ರೂಪಾಯಿ, ಕಡಲೆಕಾಳು 3810 ರೂಪಾಯಿ, ಉದ್ದಿನಕಾಳು 6389 ರೂಪಾಯಿಯಿಂದ 7251 ರೂಪಾಯಿ, ಒಣಮೆಣಸಿನಕಾಯಿ 34500 ರೂಪಾಯಿಯಿಂದ 47689 ರೂಪಾಯಿ, ಹೆಸರುಕಾಳು 1689 ರೂಪಾಯಿಯಿಂದ 7211 ರೂಪಾಯಿ, ಬಿಳಿಜೋಳ 1900